ದ್ವಯೋರ್ ಮಧುಜ್ಞಾನೀ ಪರಂ ಬ್ರಹ್ಮ ಪ್ರಕಾಶಿತಂ ಪರಂ ಬ್ರಹ್ಮ ಪ್ರಕಾಶಿತಂ ಪೃಥಿವ್ಯಾಮುದರೇ ಚೈವ ಯಥಾಕಾಶ ಪ್ರಕಾಶಿತಃ ಯಥಾಕಾಶ ಪ್ರಕಾಶಿತಃ ದ್ವಯೋರ್ ಮಧುಜ್ಞಾನೇ ದ್ವಯೋರ್ ಮಧುಜ್ಞಾನೇ ಪರಂ ಬ್ರಹ್ಮ ಪ್ರಕಾಶಿತಂ ಪರಂ ಬ್ರಹ್ಮ ಪ್ರಕಾಶಿತಂ ಪೃಥಿವ್ಯಾಮುದರೇ ಚೈವ ಯಥಾಕಾಶ ಪ್ರಕಾಶಿತಃ ಯಥಾಕಾಶ ಪ್ರಕಾಶಿತಃ ಘಟಾಕಾಶ ಬಯಲಾಕಾಶ ಮಹಾಕಾಶ ಅಥವಾ ಘಟಾಕಾಶ ಮತ್ತು ಘಟಾಕಾಶ ಈ ದೃಷ್ಟಾಂತದಲ್ಲಿ ಉಪಾಧಿ ವಶವಾಗಿ ಎರಡು ಅಂತ ಹೇಳಿದ್ದಾಗಿದೆ ವಿನಃ ಅಲ್ಲಿರುವ ಆಕಾಶಗಳು ಎಷ್ಟಿವೆ? ಆಕಾಶಗಳು ಆಕಾಶದಂದೇ. ಈ ಒಂದೇ ಆಕಾಶವು ಉಪಾಧಿ ವಶವಾಗಿ ಮಹಾಕಾಶ ಅನ್ಸ್ಕೊಳ್ತದೆ, ಘಟ ಆಕಾಶ ಅಂತ. ಆದರೆ ಇರೋದು ಒಂದೇ ಆಕಾಶ. ಅದರಂತೆಯೇ ನಾವು ಇನ್ನೊಂದು ಉದಾಹರಣೆಯನ್ನು ಮಧುಬ್ರಾಹ್ಮಣನಿಂದ ತಗೋತೀವಿ. ಆ ಮಧುಬ್ರಾಹ್ಮಣನ ಏನು ತಗೋತೀವಿ ಅಂತಂದರೆ, ಪೃಥಿವ್ಯಾಂ ಉದರೇ ಚೈವ, ಪೃಥ್ವಿಯಲ್ಲಿ ಮತ್ತು ಉದರದ. ಪೃಥ್ವಿ ಅಂದರೆ ಇದೇನು ಅರ್ಚಿದೆ, ಇದರ ಹೊಟ್ಟೆ ಇದೆ. ಹತ್ತು ಹೊಟ್ಟೆಯಲ್ಲಿ ಏನಿದೆ? ಅಂದಿನ ಕಾಲದಲ್ಲಿ ಉಪನಿಷತ್ ಕಾಲದಲ್ಲಿ ಇದನ್ನು ಬಂದಿಟ್ಟಿದ್ದಾರೆ ಆಕಾಶ. ಗೊತ್ತಲ್ಲ ಆಕಾಶ ನಮ್ಮ ಬಟ್ಟೆಯಲ್ಲಿ ಏನಿದೆ? ಸಪೋಸ್ ಟು ಬಿ ಈ ಕರೆಕ್ಟ್ ಮಾಡ ತಿನ್ಕೋತ ಕುತ್ಕೊಂಡ್ರೆ ಪಾಪ ಆಕಾಶ ಎಲ್ಲಿಂದ ಬರಬೇಕಿಲ್ಲ. ತಿಂತಾರೆ ತಿಂತಾರೆ ಎಷ್ಟಾದ್ರು ತಿಂತಾರೆ ಮಾಡ್ತಾರೆ. ಎಲ್ಲ ಕೇಳ್ತಾರೆ ಸ್ವಾಮೀಜಿ ನೀವು ಊಟನೇ ಮಾಡೋದಿಲ್ಲ, ಮಾಡೋರು ನೋಡಿ ಅರ್ಧ ನಾವು ಊಟ ಮಾಡೋದು. ಯಾಕೆ ಊಟ ಮಾಡೋದು? ಹಿಂಗೆ ಹಿಂಗೆ ಅನ್ನ ಹಾಕ್ಸೋದು ಹಿಂಗೆ. ನಮ್ಮ ಹುಡುಗರ ನಮ್ಮ ಮೇಘಾಲಯ ಹುಡುಗರು ಅವ್ರು ಭಾರಿ ಭಾರಿ ಊಟ ಮೂರು ಚಾಪ್ತರ ನಡೆಸೋದಂದ್ರೆ ಮೇಘಾಲಯ ಒಂದು ಚಾಪ್ತರ ನಡೆಸೋದು ಅಲ್ಲ. ಅವರು ಅವ್ರು ಕೇಳೋರು ಹೇಳ್ತಾರೆ ಪ್ರಾಕ್ಟಿಕಲ್. ನಾನೆಲ್ಲ ತಿಂಗಳ ಒಂದು ದಿವಸ ಓ ಮೈ ಗಾಡ್ ಏನು ಊಟ ಮಾಡ್ತಾರೆ, ಏನು ಅನ್ನ ಮಾಡ್ತಾರೆ, ಎಲ್ಲ ಹೋಗ್ತದೆ ಏನು ಮತ್ತು ಸೊ ಎನಿವೆ ಆಕಾಶ ಆ ದೃಷ್ಟಾಂತದಂತೆ ಇಲ್ಲೊಂದು ದೃಷ್ಟಾಂತ ಮಧುಬ್ರಾಹ್ಮಣದಿಂದ ಆಯ್ದುಕೊಂಡಂಥ ದೃಷ್ಟಾಂತ. ಯಾಕೆ ದೃಷ್ಟಾಂತ ನಾವು ಶಾಸ್ತ್ರಗಳಿಂದ ಆರಿಸ್ಕೋತೀವಿ ಅಂತಂದರೆ ಪ್ರಮಾಣ ಇದೆ ಅಂತ ತೋರಿಸ್ತೀವಿ. ನಾನು ಸುಮ್ಮನೆ ಹ್ಯಾಂಕಿ ಪ್ಯಾಂಕಿ ಏನೋ ಮನಸ್ಸಿಗೆ ಬಂದು ಮಾತಾಡ್ತಾ ಇಲ್ಲ, ಇಟ್ಸ್ ಅ ಪ್ರಮಾಣ. ಪ್ರಮಾಣ ಪುಷ್ಟೀಕರಿಸಿದಾಗ ಮಾತ್ರ ನೀವು ಆ ವಾಕ್ಯವನ್ನು ಸ್ವೀಕಾರ ಮಾಡಬೇಕು. ಯಾವ ವಾಕ್ಯಕ್ಕೆ ಪ್ರಮಾಣ ಸ್ಪಷ್ಟೀಕರಣ ಕೊಡೋದಿಲ್ಲವೋ ಅದನ್ನು ತಗೋಬಾರ್ದು, ತಗೋಬಾರ್ದು. ಅದು ಏನೇ ಬೇಕಾದಿರಲಿ, ಅದು ಎಷ್ಟು ಆಕರ್ಷಣೀಯವಾಗಿರಲಿ, ಅದು ಎಷ್ಟು ಪವಾಡಾತ್ಮಕವಾಗಿರಲಿ, ಎಷ್ಟು ವಿಭೂತಿಯಾತ್ಮಕವಾಗಿರಲಿ, ಬಟ್ ನೋ, ಡಸ್ ದಿ ಪ್ರಮಾಣ ಸಪೋರ್ಟ್ಸ್ ದಟ್? ಆಕ್ಸೆಪ್ಟ್, ಸ್ವೀಕಾರ ಇದ್ದವರು ಸ್ವೀಕಾರ. ನಾವು ವೇದಾಂತಿಗಳು ಈ ವಿಷಯಗಳಲ್ಲಿ ಭಾಳ ಸ್ಪಷ್ಟತೆಯನ್ನು ಹೊಂದಿರಬೇಕು, ಕ್ಲಾರಿಟಿ ಚೆನ್ನಾಗಿರಬೇಕು. ನಾವು ನಾವು ಕಾಂಪ್ರಮೈಸ್ ಮಾಡಲಿಕ್ಕೆ ನಾವು ವಿ ಕನ್ಫ್ಯೂಸ್ ದಿ ಹೋಲ್ ಸೊಸೈಟಿ. ಈಗ ನಿಮ್ಮ ಜನ್ರೇಷನ್ನು ನಿಮ್ಮನ್ನು ಎದು ಕಣ್ಣೆತ್ತಿ ನೋಡ್ತಾ ಇರ್ತದೆ. ಅವರು ನೀವು ಕನ್ಫ್ಯೂಷನ್ ಆಗ ಅವರು ಕನ್ಫ್ಯೂಷನ್ ಆಗ್ತದೆ. ಎದ್ದದ ಆಚಾರ್ಯ ಶ್ರೇಷ್ಠ ತತ್ವದೇ. ಸೊ ದ್ವಯೋರ್ ಮಧುಜ್ಞಾನೇ ಪರಂ ಬ್ರಹ್ಮ ಪ್ರಕಾಶನ ಪೃಥಿವ್ಯಾಂ ಉದರೇ ಚೈವ ಯಥಾ ಆಕಾಶ ಪ್ರಕಾಶಿತ ಯಥಾ ಆಕಾಶ ಪ್ರಕಾಶಿತ ದ್ವಯೋರ್ದ್ವಯೋರ್ ಮಧುಜ್ಞಾನೆ ಮಧುಜ್ಞಾನ ಮಧುಜ್ಞಾನ ಮಧುಬ್ರಾಹ್ಮಣ ಅನ್ನುವಂಥ ಭಾಗದಲ್ಲಿ ಮಧುಜ್ಞಾನೆ ಅಂದರೆ ಮಧುಬ್ರಾಹ್ಮಣ, ಮಧುಬ್ರಾಹ್ಮಣ ಅಂದರೆ ಪ್ರಮಾಣ ಅಂತ ಅರ್ಥ, ಜ್ಞಾನ ಅಂದರೆ ಪ್ರಮಾ. ಅಲ್ಲಿ ಆ ಪ್ರಮಾಣದಲ್ಲಿ ಹೇಗೆ ದ್ವಯೋರ್ದ್ವಯೋರ್ ಎರಡೆರಡೆರಡು ನಾವು ತೋರಿಸ್ತಾ ಬಂದೆ ತೋರಿಸ್ತಾ ಬರ್ತಾರೆ, ಎರಡೆರಡೆರಡು ತೋರಿಸ್ತಾ ಬರ್ತಾರೆ. ಹಾಗೆ ಆಕಾಶಕ್ಕೆ ಬಂದಾಗ ಆಕಾಶವನ್ನು ಕೂಡ ಎರಡು ಅಂತ ಹೇಳ್ತಾರೆ. ಹೌದು, ಅದರಂತೆಯೇ ನಾವು ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀವಿ, ಪೃಥಿವ್ಯಾಂ ಉದರೇಚ, ಪೃಥ್ವಿಯಲ್ಲಿಯೂ ಮತ್ತು ನಮ್ಮ ಹೊಟ್ಟೆಯಲ್ಲಿಯೂ, ಒಂದು ಆಧ್ಯಾತ್ಮಿಕ ಇನ್ನೊಂದು ಆದಿದೈವಿಕ. ಸೊ ಪೃಥ್ವಿ ಆದಿದೈವಿಕ, ಹೊಟ್ಟೆ ಒಳಗೆ ಆಧ್ಯಾತ್ಮಿಕ, ಈ ಪ್ರಕಾರ ಎರಡು ಆಕಾಶ. ಯಥಾ ಆಕಾಶ ಪ್ರಕಾಶಿತ ಉದಾಹರಣೆಯನ್ನು ಕೊಟ್ಟು ವಿವರಣೆ ನೋಡುವಂತೆ, ಕಿಂಚ ಅಧಿದೈವಂ ಅಧ್ಯಾತ್ಮಂ ಚ ತೇಜೋಮಯಃ ಅಮೃತಮಯಃ ಪುರುಷಃ ಪೃಥಿವ್ಯಾದಿ ಅಂತರ್ಗತಃ ಯೋ ವಿಜ್ಞಾತ ಪರೈವ ಆತ್ಮ ಬ್ರಹ್ಮ ಸರ್ವಂ ಇತಿ ದ್ವಯೋರ್ದ್ವಯೋಃ. ಇದೆ ನಿಮಗೆ ಆದ್ವೈತಕ್ಷಯಾತ್ ಪರಂ ಬ್ರಹ್ಮ ಪ್ರಕಾಶಿತಂ ಪ್ರಕಾಶಿತಂ. ದ್ವೈತವು ಪೂರ್ತಿ ನಾಶವಾಗುವುದು ಆಸಮಂತ ದ್ವೈತಕ್ಷಯಂ ಆದ್ವೈತಕ್ಷಯಾತ್. ನಮ್ಗೆ ಗೊತ್ತಲ್ಲ, ಆ ಶಬ್ದ ಆಸಮಂತ, ಆಸಮಂತ ಅಂದರೆ ಎಲ್ಲಿವರೆಗೂ ದ್ವೈತಕ್ಷಯ ಆಗೋದಿಲ್ಲವೋ ಅಲ್ಲಿವರೆಗೂ ಬಿಡೋದಿಲ್ಲ ನಿಮ್ಮನ್ನು. ಮಗನ್ನತ್ತೀವಿ ಇದೇ ಇರೋದಂತಂದು ಇಟ್ಕೊಂಡು ನಮ್ಮ ನಿದ್ದೆಗೆಡಿಸಿ ಎಷ್ಟೊಂದು ನೀವು ಆಘಾತ ಮಾಡಿದ್ದೀರಿ, ನಾವು ನಿಮ್ಮನ್ನು ಇದ್ರಿಗೆ ಬಿಡ್ತೇವೆ. ಈಗ ತಗೊಳ್ಳಿ, ಏನಪ್ಪ ಇಷ್ಟೊಂದು ಆದಮೇಲೆ ಅವ್ರು ಹೇಳ್ತಾರೆ, ಕ್ಲೀನಾಗಿ ಹೇಳ್ತಾರೆ, ಆ ಅಧಿದೈವಂ ಅಧ್ಯಾತ್ಮ. ನೀವು ಹೇಳ್ತೀರಿ ದ್ವೈತ ಇಲ್ಲ ಅಂಥೇಳಿ, ಇಲ್ಲಿ ಮಧುಬ್ರಾಹ್ಮಣದಲ್ಲಿ ದ್ವೈತವನ್ನು ಹೇಳಲಾಗಿದೆ. ಏನಪ್ಪ ಏನು ಹೇಳಿದ್ದಾರೆ ನೋಡಿ, ಎರಡು ಥರದ ಆಕಾಶಗಳಿವೆ, ಒಂದು ಅಧಿದೈವಂ ಇನ್ನೊಂದು ಅಧ್ಯಾತ್ಮ. ಅಧಿದೈವಮಲ್ಲಿ ಒಂದು ತೇಜೋಮಯ ಇನ್ನೊಂದು ಅಮೃತಮಯ. ಹಾಂ, ಅವೆಲ್ಲ ಈಜಿಕೊಟ್ಟು ಹಾಕ್ಕೊಡ್ರಿ, ಅಧಿದೈವಂ ತೇಜೋಮಯ ಅಧ್ಯಾತ್ಮಂ ಅಮೃತಮಯ ಪುರುಷ ಅಮೃತಮಯ ಪುರುಷ ಅಧ್ಯಾತ್ಮಂ ತೇಜೋಮಯ ಪುರುಷ ಅಧಿದೈವಂ. ಎಲ್ಲಿವಪ್ಪ ಇವು ಎರಡೆರಡು ಎಲ್ಲಿವೆ? ಪೃಥಿವಿ ಆದಿ ಅಂತರ್ಗತ, ಪೃಥಿವಿ ಆದಿ ಅಂತರ್ಗತ. ಆದಿ ಒಳಗೆ ಏನು ಹಾಕೊಳ್ತೀರಿ? ಉದರ. ಪೃಥ್ವಿ ಅಂದರೆ ಏನು ಹಾಕೊಳ್ತೀರ? ಈ ಅರ್ಥ, ಇದ್ರ ಇದ್ರ ಹೊಟ್ಟೆಯಲ್ಲಿ ಭೂಮಿ ಏನಿದೆ, ಈ ಭೂಮಿಯ ಹೊಟ್ಟೆಯಲ್ಲಿ ಪೃಥ್ವಿ ಆದಿ ಅಂತರ್ಗತ ಇದ್ದಂತಹ ಯಹ ವಿಜ್ಞಾತ ಪರಯೇವ ಆತ್ಮ. ಅವನು ಇವೇ ಯಾರು ಅಲ್ಲ, ನಾವು ಸುಮ್ಮನೆ ಉಪಾಧಿಯಿಂದಾಗಿ ಪೃಥ್ವಿಯ ಒಳಗೆ ಹೊಟ್ಟೆ ಒಳಗೆ ನಾವು ಉಪಾಧಿಗಳಿಂದಾಗಿ ನಾವು ಹೇಳ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಅಧಿದೈವ ಅಂದರೂ ಉಪಾಧಿ, ಅಧ್ಯಾತ್ಮ ಅಂದರೂ ಉಪಾಧಿ. ಅಧ್ಯಾತ್ಮದಲ್ಲಿ ಏನು ಉಪಾಧಿ ಹೇಳ್ರಿ? ಹೊಟ್ಟೆ. ಗೊತ್ತಾಗಲ್ಲ, ಅಧಿದೈವದಲ್ಲಿ ಏನು ಉಪಾಧಿ? ಪೃಥ್ವಿ. ಎರಡರಲ್ಲಿ ಇರೋದೇನು? ಆಕಾಶ. ಈ ಆಕಾಶವನ್ನು ಇಲ್ಲಿ ಪುರುಷ ಅಂತ ಕರೆದಿದ್ದಾರೆ. ವಿಜ್ಞಾತ ಪುರುಷ ಸಹ ಪರಯೇವ ಆತ್ಮ, ಬೇರೆ ಇನ್ಯಾರಲ್ಲ. ಯಾರವನು ಅಲ್ಲಿ ಹೇಗೆ ಎರಡರಲ್ಲಿ ಇರುವ ಆಕಾಶ ಎರಡಲ್ಲ, ಅದು ಆಕಾಶ ಒಂದೇ ಅನ್ನುವಂಥದ್ದನ್ನು ಹೇಗೆ ಹೇಳಿದರು, ಹಾಗೆ ಇಲ್ಲಿ ಎರಡರಲ್ಲಿ ಇರುವಂಥದ್ದು ಎರಡು ತೇಜ ಮತ್ತು ತೇಜ ಮತ್ತು ಅಮೃತ ಇತ್ತು ಎರಡಿಲ್ಲ, ಇರುವುದು ಒಂದೇ ಆಯ್ತು. ಒಂದು ಯಾವುದದು ಅಂತ ಕೇಳಿದರೆ ಆತ್ಮ ಪರಯೇವ ಬ್ರಹ್ಮ, ತಸ್ಮಾತ್ ಸರ್ವಂ ಬ್ರಹ್ಮ. ನೋಡ್ರಿ ಮುಂದಿನ ಶಬ್ದ ಸರ್ವಂ ಇತಿ. ಮಾತಾಡುವಾಗ ಚಿಂತನೆ ಮಾಡುವಾಗ ದ್ವಯೋರ್ದ್ವಯೋಹೋ ಎರಡೆರಡೆರಡು ಅಂತ ನಮ್ಗೆ ಅನ್ನಿಸ್ತವೆ. ಯಾಕೆ ಉಪಾಧಿ ನೋಡಿ ಮಾತಾಡ್ತೀವಿ ನಾವು, ಎರಡೆರಡೆರಡೆರಡು ದ್ವಯೋಹೋ ದ್ವಯೋಹೋ, ಹೌದು. ಅದು ಇರೋದೆಷ್ಟಿದೆ, ಪರಯೇವ ಆತ್ಮ ಬ್ರಹ್ಮ, ಇರೋದು ಒಬ್ಬನೇ ಬ್ರಹ್ಮ, ಪರ ದೊಡ್ಡ ಶ್ರೇಷ್ಠ ಒಬ್ಬನೇ ಬ್ರಹ್ಮ. ಈ ಬ್ರಹ್ಮ ದ್ವೈತ ಕ್ಷಯ ಪರ ಬ್ರಹ್ಮ ಪ್ರಕಾಶ, ಯಾವಾಗ ಸ್ಪಷ್ಟವಾಗ್ತದೆ ನಮಗೆ ದ್ವೈತ ಕ್ಷಯ, ಅಲ್ಲಿ ತನಕ ಜಿಜ್ಞಾಸೆ ಮಾಡ್ಕೋಬೇಕು. ದ್ವಯೋಹೋ ದ್ವಯೋಹೋ ಆ ದ್ವೈತ ಕ್ಷಯಾತ್, ಈ ಪ್ರಕಾರವಾದ ಆ ಸಂತ ಎಲ್ಲಿವರೆಗೂ ದ್ವೈತ ಕ್ಷಯವಾಗುವುದಿಲ್ಲೋ ಅಲ್ಲಿವರೆಗೂ ಸ್ಪಷ್ಟ ಆಗುವುದಿಲ್ಲ, ದ್ವೈತ ಕ್ಷಯವಾಗಬೇಕು. ಪರಂ ಬ್ರಹ್ಮ ಪ್ರಕಾಶಿತಂ, ಬ್ರಹ್ಮನು ಸ್ಪಷ್ಟವಾಗ್ತಾನೆ, ಸ್ಪಷ್ಟವಾಗಿ ಕಾಣ್ತಾನೆ ಅನ್ನಬಾರ್ದು, ಮತ್ಸಿಕ ಕೊಡ್ತೀರಿ. ಬ್ರಹ್ಮನು ಸ್ಪಷ್ಟವಾಗುತ್ತಾನೆ. ಕ್ವಾಯಿತಿ ಅಹ ಬ್ರಹ್ಮವಿದ್ಯಾಖ್ಯಂ ಬ್ರಹ್ಮವಿದ್ಯಾಖ್ಯಂ ಮಧು ಅಮೃತಂ ಮಧು ಅಮೃತಂ ಮೋದನ ಹೇತುತ್ವಾತ್ ಮೋದನ ಹೇತುತ್ವಾತ್ ಜ್ಞಾಯತೆ ವಿಜ್ಞಾಯತೆ ಅಸ್ಮಿನ್ ಇತಿ ಅಸ್ಮಿನ್ ಇತಿ ಮಧು ಜ್ಞಾನಂ ಮಧು ಜ್ಞಾನಂ ಮಧು ಬ್ರಾಹ್ಮಣಂ ಮಧು ಬ್ರಾಹ್ಮಣಂ. ಮಧು ಬ್ರಾಹ್ಮಣ ಅನ್ನುವಂತಹ ಭಾಗದಲ್ಲಿ ಕ್ವಾಯಿತಿ ಅಂತ ಪ್ರಶ್ನೆ ಕೇಳ್ತಾನೆ. ಇಷ್ಟೆಲ್ಲ ಹೇಳಿದ್ರಲ್ಲ ನೀವು ಪೃಥ್ವಿ ಉದರ ಅಂತೆಲ್ಲ ಎಲ್ಲ ಹೇಳಿದ್ರಿ, ಎಲ್ಲಿ ಹೇಳ್ಯಾರ ಇದನ್ನ, ಯಾವ ಭಾಗದಲ್ಲಿ ಹೇಳಿದ್ದಾರೆ? ಹಾ ಹೇಳಪ್ಪ, ಮಧು ಜ್ಞಾನಂ ಅಂದರೆ ಮಧು ಬ್ರಾಹ್ಮಣಂ ಅನ್ನುವಂತಹ ಒಂದು ಭಾಗ ಇದೆ ಕೃಷ್ಣ ಯಜುರ್ವೇದರೊಳಗೆ. ಆ ಭಾಗದಲ್ಲಿ ಈ ವಿಚಾರ ಬರ್ತದೆ, ಅಸ್ಮಿನ್ ವಿಜ್ಞಾಯತೆ, ಏನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ. ಇದು ಈ ಥರ ಯಾಕೆ ಹೇಳಿದ್ರು ಅವರು ಮಧು ಬ್ರಾಹ್ಮಣದಲ್ಲಿ ಮೋದನ ಹೇತುತ್ವಾದ, ಏನು ಆನಂದ ಅಂತ ಇದೆ, ಮೂರು ಲೆವೆಲ್ನಲ್ಲಿ ಇರ್ತದೆ, ಪ್ರಿಯ ಮೋದ ಪ್ರಮೋದ. ಪ್ರಿಯ ಪ್ರಿಯ ಅಂದರೆ ಅನುಭವ ಆಗ್ತದೆ ಅಲ್ಲೇ ಬಿಟ್ಬಿಡ್ತೇವೆ, ಮೋದ ಅಂದರೆ ನಾವು ಮತ್ತೆ ಮತ್ತೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತಿರ್ತೀವಿ, ಅದ್ರ ಬಗ್ಗೆ ನಾವು ಸ್ಮೃತಿ ತಂದ್ಕೊಳ್ತಾ ಇರ್ತೀವಿ. ಪ್ರಮೋದ ಅಂತಂದರೆ ಹಿಲೇರಿಯಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನೊಳಗೆ, ಏನು ಹರ್ಷಾತಿರೇಕ. ಈ ಮೂರು ಲೆವೆಲ್ಸ್ ಆಫ್ ಇವು ಮೂರು ಲೆವೆಲ್ಸ್ ಗೊತ್ತಲ್ಲ, ಈ ಮೂರು ಲೆವೆಲ್ನಲ್ಲಿ ಅದರಲ್ಲಿ ಇಲ್ಲಿ ಹೇಳ್ತಾರೆ ಮೋದನ ಹೇತುತ್ವ ಅಂತಂದ್ರೇನು, ಇದು ಇದು ಮತ್ತೆ ಮತ್ತೆ ಸ್ಮೃತಿಗೆ ತಂದುಕೊಂಡು ಆನಂದಿಸುವಂಥ ವಿಷಯವಾಗಿದೆ. ಅಮೃತಂ ಮಧು ಅಮೃತಂ ಬ್ರಹ್ಮವಿದ್ಯಾಖ್ಯಂ, ಇದರ ಲಕ್ಷಣ ಏನು, ಸಾಕ್ಷಾತ್ ಬ್ರಹ್ಮಸ್ವರೂಪವೇ ಅನ್ನುವುದನ್ನು ಸ್ಪಷ್ಟೀಕರಿಸುವಂತಹ ಒಂದು ಭಾಗ ಅದು ಮಧು ಬ್ರಾಹ್ಮಣ ಭಾಗ. ಅದರಲ್ಲಿ ಮಧುಜ್ಞಾನವನ್ನು ಹೇಳಿದ್ದಾರೆ. ಮಧುಜ್ಞಾನ ಅಂದರೆ ಪರಬ್ರಹ್ಮ ತತ್ವ. ಪರಬ್ರಹ್ಮ ತತ್ವ ಅಂದರೆ ಯಾವುದು, ಯಾವುದು ಮನುಷ್ಯನನ್ನು ಪೂರ್ಣನಾಗಿ ಮಾಡುತ್ತದೆಯೋ ಅದು ಮಧುಜ್ಞಾನ. ತಸ್ಮಿನ್ ಇತ್ಯರ್ಥ ಅಂತ ವಿವರಣೆಯನ್ನು ಕೊಟ್ಟಿರುವಂತಹ ಆ ಭಾಗದಲ್ಲಿ ಇದು ಇದೆಪ್ಪ ಅಂತ ಉಪನಿಷತ್ತು ಸ್ಪಷ್ಟಪಡಿಸ್ತದೆ. ಆ ತಸ್ಮಿನ್ ಆ ಭಾಗದಲ್ಲಿ ಇತ್ಯರ್ಥ ಇದೆ ಅನ್ನುವುದು ಸ್ಪಷ್ಟ. ಕಿಮಿವ ಇತಿ ಏನಿದೆ ಅಲ್ಲಿ, ಅದರಲ್ಲಿ ಏನು ಸ್ಪಷ್ಟತೆ ಇದೆ? ನೀವು ಹೇಳ್ತೀರಂದ್ರೆ ಮಧು ಬ್ರಾಹ್ಮಣ ಇದ್ದಿತು, ಅದರಲ್ಲಿ ಈ ವಿಷಯ ಇದೆ. ಏನು ವಿಷಯ ಇದೆ ಅದರಲ್ಲಿ? ಆಹ ಕೇಳಿ, ಪೃಥಿವ್ಯಾಂ ಉದರೇ ಚೈವ. ಉದರೇ ಚ ಏವ ನಾನು ಬಿಡಿಸಿ ಹೇಳ್ತೇನೆ, ಕೂಡಿಸಿ ಕೂಡ್ಸಕ್ಕೆ ಹೇಳ್ತೀರ, ಅದನ್ನು ನಿಮಗೂ ಒಳ್ಳೇದಾಗ್ತದೆ ಬಿಡಿಸಿ ಹೇಳಿದ್ರೆ. ಅವಸರ ಏನಿಲ್ಲ, ನೀನಿಲ್ಲ ತಪ್ಪಿಲ್ಲ ತಪ್ಪಿಲ್ಲ, ಎಕ್ಸ್ಕ್ಯೂಸಿಬಲ್ ಪರವಾಗಿಲ್ಲ ಹೇಳ. ಆದರೂ ನಾ ಹೇಳ್ದಂಗೆ ಹೇಳಿದ್ರೆ ಒಳ್ಳೇದು ನಿನಗೆ. ಆಹ ಪೃಥಿವ್ಯಾಂ ಏನಾಗಿದೆ ಅಲ್ಲಿ ಲೋಕೆ? ಲೋಕೆ ಸ್ವಲ್ಪ ಗಡಬಡಿ ಆಗಿದೆ ನೋಡ. ಶ್ಲೋಕೆ ಶ್ಲೋಕದಲ್ಲಿ ಎರಡರ್ಥ. ನೀವು ಶ್ಲೋಕ ಅಂದರೆ ಒಂದರ್ಥ ಆಗ್ತದೆ, ಲೋಕ ಅಂದರೆ ಇನ್ನೊಂದರ್ಥ ಆಗ್ತದೆ. ಕೇಳ್ಕೊಡ್ರಿ, ಫುಟ್ಬಾಲ್ ಕ್ಲಿಯರ್ ಮಾಡಿದ್ದಾರೆ. ಲೋಕ ಅಂತ ಮುದ್ರಿತವಾಗಿರುವುದನ್ನು ಈ ವಾಕ್ಯವನ್ನು ಅನುವಾದ ಮಾಡುವಾಗ ಶ್ಲೋಕ ಅಂತ ತಗೊಂಡಿದೆ ಅಂತ ಹೇಳ್ತಾರೆ. ತಪ್ಪೇನಿಲ್ಲ, ಶ್ಲೋಕ ಇದು ಪ್ರಮಾಣ, ಲೋಕ ಇದು ಸಾರ್ವತ್ರಿಕ ಪ್ರಮಾಣ. ಏನು ಗಾಬರಿ ಆಗಬೇಡ. ಪೃಥಿವ್ಯಾಂ ಉದರೆ ಚಕಾರ ಬರ್ತದೆ, ಪೃಥ್ವಿ ಮತ್ತು ಹೊಟ್ಟೆ, ಅದೇ ಪೃಥಿವ್ಯಾಂ ಚ ಉದರೆ. ಏನಿದೆ ಪಾಲಿ? ಯಥಾ ಏಕ ಆಕಾಶ. ಏನಿದೆ ಅಲ್ಲಿ? ಒಂದೇ ಒಂದು ಆಕಾಶ. ಅನುಮಾನ ಏನ ಪ್ರಕಾರ ಹೋಗಿದ್ರಿ ನೀವು ಆ ಭೂಮಿ ಒಳಗೆ ಹೋಗಿದ್ರ? ಅನುಮಾನೇನ ಪ್ರಕಾಶಿತ ಇನ್ಫ್ಲೆನ್ಸಿಯಲ್. ಏನು ಅನುಮಾನ? ನೀವು ಹೊಗೆ ಮತ್ತು ಬೆಂಕಿ ಉದಾಹರಣೆ ತೋರ್ತಿರಲೋ, ನೀವು ಹೋಗಿ ಸಾಕ್ಷಾತ್ ನೋಡಿದ್ರು ಬೆಂಕಿನ? ಇಲ್ಲ. ಬೆಂಕಿ ಒಳಗೆ ಹೋಗಿದ್ರ ಅದು ಬೆಂಕಿ ಅಂತ ಗೊತ್ತಾ ನಿಮಗೆ? ಬಟ್ ಅನುಮಾನ ಏನು? ಅನುಮಾನದಿಂದ ನಾವು ನಿರ್ಧಾರ ಬರ್ತೀವಿ. ಹಾಗೆ ಇಲ್ಲಿ ಕೂಡ ಪೃಥ್ವಿ ಒಳಗೆ ಆಕಾಶ ಇದೆ, ಹೊಟ್ಟೆ ಒಳಗೆ ಕೂಡ ಆಕಾಶ ಇದೆ. ಇನ್ಫ್ಯಾಕ್ಟ್ ಹೊಟ್ಟೆ ಒಳಗೂ ನಾವು ಹೋಗಿಲ್ಲ. ಯಾರು ಹೋಗಿ ಹೊಟ್ಟೆ ಹಾಕಿ? ಇಲ್ಲಿ ನಿನಗೂ ನನಗೂ ನಡುವಿಲ್ಲ ಆಕಾಶದ. ಓಕೆ ಪಾಯಿ, ಹೊಟ್ಟೆ ಒಳಗೆ ಆಕಾಶದ ಅಂತ ಹೆಂಗೆ ಗೊತ್ತು ನಿಮಗೆ? ಅನುಮಾನೇನ ಅಂತ ಹೇಳಿದೆ. ವೇದಾಂತದಲ್ಲಿ ವಿಷಯಗಳನ್ನು ನಿರ್ಣಯಿಸಲಿಕ್ಕೆ ಉಳಿದ ಪ್ರಮಾಣಗಳನ್ನು ನಾವು ಸಪೋರ್ಟ್ ಆಗಿ ತಗೋತೀವಿ. ಲಿಂಗ ಇತರ ಲಿಂಗಗಳಂತ ಇತರ ಲಿಂಗಗಳಂದ್ರೆ ಅನ್ನಕ್ಕೆ ಅವಕಾಶ ಇದೆ, ನೀರಿಗೆ ಅವಕಾಶ ಇದೆ. ಆಕಾಶ ಇದ್ರೂ ತಾನೇ ಅವಕಾಶ ಸಿಗೋದು? ಹೇಗೆ ಅನುಮಾನ ಪಡ್ತೀರಿ ಅಂತ ಹೇಳ್ತಾರೆ ಅವರು. ಹೇಗೆ ಅನುಮಾನದಿಂದ ನಿರ್ಣಯ ಬರ್ತೀರಿ ಅಂತ ಹೇಳ್ತಾರೆ. ಏನು ಆಕಾಶದ ಗುಣ? ಅವಕಾಶ ಮಾಡ್ಕೊಳ್ಳೋದು. ಏನೇನಕ್ಕೆ ಅವಕಾಶ ಮಾಡಿಕೊಡ್ತದೆ? ಎಲ್ಲದಕ್ಕೆ ಅವಕಾಶ ಮಾಡಿಕೊಡ್ತದೆ. ಗಾಳಿಗೆ ಅವಕಾಶ ಮಾಡಿಕೊಡ್ತದೆ, ನೀರಿಗೆ ಅವಕಾಶ ಮಾಡಿಕೊಡ್ತದೆ, ಆಹಾರಕ್ಕೆ ಅವಕಾಶ ಮಾಡಿಕೊಡ್ತದೆ. ಉದಾಹರಣೆಯಲ್ಲಿ ಇದು ಎಲ್ಲದಕ್ಕೂ ಅವಕಾಶ ಇದೆ ಅರ್ಥ. ಅಲ್ಲಿ ಪೃಥ್ವಿ ಒಳಗೆ ಆಕಾಶ ಇದೆ ಅಂತದ್ದು. ಇದಕ್ಕೆ ಅಲ್ಲಿ ಕೂಡ ಅನುಮಾನ ಇದೆ. ಏನು ಅಂತಂದ್ರೆ, ಆಕಾಶವು ಇಲ್ಲದೆ ಇದ್ದಲ್ಲಿ ಅಲ್ಲಿರುವಂತಹ ಲಾವಾರಸ, ಲಾವಾರಸ ಅಂತೇಳಿ ಏನಂತಂದ್ರೆ ಮಾರ್ಟನ್, ಮತ್ತು ಅದು ಕುದಿತಾ ಇದೆ. ಇದಂತೂ ಪ್ರತ್ಯಕ್ಷ ಗೊತ್ತಿದ್ದಿದೆ. ಅದೇ ತಾನೇ ಪಂಚರ ಆಗಿ ಹೊರಬರೋದು ಜ್ವಾಲಾಮುಖಿ ಅಂತ ಒಳಗೆ. ಅದು ಅದು ಅದು ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದ. ಯಾರು ಅವಕಾಶ ಮಾಡಿಕೊಟ್ಟಾರ? ಪೃಥ್ವಿ. ಪೃಥ್ವಿ ಅದೆಲ್ಲವೂ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದ. ಅಲ್ಲಿವೆ ಅವಕಾಶ ಮಾಡಿಕೊಡುವಂತಹ ಆಕಾಶ ಇದೆ. ಅನುಮಾನ ನಾನು ಹೇಳ್ತೇನೆ, ಇದು ಅನುಮಾನ. ಅನುಮಾನ ನಿರ್ಣಯಕ್ಕೆ ನೀವು ಬರಬೇಕಾದ್ರೆ ಲಿಂಗಗಳು ಅವಶ್ಯಕತೆ. ಈ ಪೃಥ್ವಿಯಲ್ಲಿ ನೀರು ಹರಿತಕ್ಕಂಥದ್ದು ಉದಾಹರಣೆ ತಗೋಬಹುದಾ? ಅಂತರ್ಜಲ ತಗೋಬಹುದು, ಅವಕಾಶ ಅವಕಾಶ ತಗೋಬಹುದು. ಕೇಳಿದ್ರೆ ಅಂತ ಹೇಳ್ತಾನೆ ಅಷ್ಟೇ, ನನ್ಗೆ ಹೇಳಿದ ಮನಸ್ಸಿರಲಿಲ್ಲ. ಮುಂಚೆ ಹುಬ್ಬಳ್ಳಿಯಿಂದ ನೀವು ಪ್ರಯಾಣ ಮಾಡಿ ಈ ಕಡೆ ಬೆಂಗಳೂರು ಹೊರಟಾಗ ರೈಟ್ ಸೈಡು ಅಂತರ್ಜಲ ಇದೆ, ಲೆಫ್ಟ್ ಸೈಡು ಅಂತರ್ಜಲ ಇಲ್ಲ. ಇದೇನು ಸ್ವಾಮಿ, ಏನು ಹೊಸದು ಹೇಳಿಲ್ಲ. ರೈಟ್ ಸೈಡ್ ಅಂತರ್ಜಲ ಇದೆ ಅಂದರೆ, ಹುಬ್ಬಳ್ಳಿಯಿಂದ ನೀವು ಬೆಂಗಳೂರು ಪ್ರಯಾಣ ಮಾಡಬೇಕಾದ್ರೆ ರೈಟ್ ಸೈಡು ಅಂತರ್ಜಲ ಇದೆ, ನದಿಗಳೇ ಇವೆ, ಲೆಫ್ಟ್ ಸೈಡ್ ಇಲ್ಲ. ಮೇಲೆ ನದಿ ಇರ್ಬೋದು, ಅಂತರ್ಜಲ ಇಲ್ಲ ಅನ್ನುವುದನ್ನು ಅವು ಯಾವುದೋ ಕ್ಯಾಮ್ರಾ ಇರ್ತವೆ ಸ್ಯಾಟಲೈಟ್, ಹಾಂ ಅವು ಫೋಟೋದಲ್ಲಿ ತೋರಿಸ್ತಾರೆ. ಸೊ ಫಾರ್ ಯುವರ್ ಎಕ್ಸಾಂಪಲ್, ಫಾರ್ ಯುವರ್ ಇನ್ಫಾರ್ಮೇಷನ್, ನಲಗೊಂದ ಹ್ಯಾಪನ್ಸ್ ಟು ಬಿ ದಿ ರೈಟ್ ಸೈಡ್ ಆಫ್ ದಿ ಹೈವೇ. ಇದೇ ನೀರು ಭಯ ಬಿಡುವಂಥದ್ದೇ ಅಲ್ಲ. ಮೇಲೆ ಮುಗೀತು ಅಂದರೆ ಒಳಗೆ ಒಂದು ಸಾವಿರ ಎರಡು ಸಾವಿರ ಒಳಗೆ ಅಲ್ಲಿ ನದಿನೇ ಸಿಗ್ತದೆ. ಅದೇ ಧೈರ್ಯವನ್ನು ಹೇಳಿದ್ದೆ ಮಮ್ಮಜಿಗೆ ಈ 30 ವರ್ಷದ ಹಿಂದೆ, ನೀವಲ್ಲಿ ಹಾಕ್ರಿ ಸಿಗ್ತದೆ ನೀರು ಅಂತ. ಈಗ ನಾನು ನೋಡಿದ್ದೆ ಅದು, ಅದು ಆಕಾಶ ನೋಡಿದ್ದೆ, ಆಕಾಶ ಅದು ನದಿ, ಹಾಂ ಸೆಟ್ಲೈಟ್ ಫೋಟೋ ನಾನು ನೋಡಿದ್ದೆ. ಅದು ನೋಡಿದ್ರಿಂದ ನನಗೆ ಗೊತ್ತಿತ್ತು ಇಲ್ಲಿ ನೀರು ಅಂತ, ಅದಕ್ಕೆ ಹಾಕ್ರಿ ಅಂತ ಹೇಳಿದ. ಅವ್ರು ಅದನ್ನೇ ಒಂದು ದೊಡ್ಡ ಪವಾಡ ಮಾಡಿ ನೋಡ್ರಿ, ಸುಮ್ಮನೆ ಅಲ್ಲಿ ಕೂತ್ಕೊಂಡು ಒಂದು ಮಾತು ಹೇಳಿಬಿಟ್ರು, ನಾನು ಹಾಕಿಬಿಟ್ಟೆ ನೀರು ಬಂದು ಏನಿಲ್ಲ ವಾಡ್ ಹೇಳ್ಕೊತೋರಿ ಎಲ್ಲವನ್ನೂ ನಾನು ಕ್ಯಾನ್ಸಲ್ ಮಾಡ್ಕೊಂಡು ಬರ್ತೀನಿ. ಈ ಬಾಕಿದ್ರ ಬುದ್ಧಿ ಹೆಂಗಲ್ಲ, ನೀವು ಹೇಳದೆ ಹೋದ್ರೆ ಕನ್ಫರ್ಮ್ ಮಾಡ್ಕೊಬೋದು ಸರ್, ಒಂದೊಂದೇ ಒಂದೊಂದೇ ಪವಾಡ ಕನ್ಫರ್ಮ್ ಮಾಡ್ಕೊಬೋದು. ಅಂತರ್ಜಲಕ್ಕೆ ಅವಕಾಶ ಮಾಡಿಕೊಟ್ಟದೋ ಇಲ್ಲೋ, ಹಾಗಾದ್ರೆ ಅವಕಾಶ ಇಲ್ಲದೇನೆ ಅವಕಾಶ ಹಿಂಗೆ ಮಾಡ್ಕೊಳ್ಬೇಕು, ಆಕಾಶ ಇಲ್ಲದೇನೆ ಅವಕಾಶ ಹಿಂಗೆ ಮಾಡ್ಕೊಳ್ಬೇಕು ಅನುಮಾನ. ಯು ಶುಡ್ ಅಪ್ರಿಷಿಯೇಟ್ ದಿ ಆನೆಸ್ಟಿ ಆಫ್ ದಿ ರೈಟರ್ಸ್ ಹಿಯರ್. ಇವ್ರು ಎಷ್ಟು ಭಗವತ್ಪಾದರು ಎಷ್ಟು ಪ್ರಾಮಾಣಿಕವಾಗಿ ಈ ಮಾತನ್ನು ಹೇಳ್ತಾರೆ, ನನಗೆ ಗೊತ್ತದ ಅನ್ನೋದು ಅನುಮಾನ ಪ್ರಮಾಣ ಇದೆ, ಪ್ರಮಾಣ ಇದೆ, ಪ್ರಮಾಣದಲ್ಲಿ ಅನುಮಾನ ಪ್ರಮಾಣವನ್ನು ಉಪಯೋಗ ಮಾಡಿದ್ದಾರೆ. ಏನು ಪ್ರಮಾಣ? ಮಧು ಬ್ರಾಹ್ಮಣ ಅನ್ನುವಂಥ ಶಾಸ್ತ್ರ ಪ್ರಮಾಣ. ಇದರೊಳಗೆ ಏನು ಪ್ರಮಾಣ? ಅನುಮಾನ ಪ್ರಮಾಣ. ಅನುಮಾನದ ಸಿದ್ಧವಾಗ್ತದೆ, ಅನುಮಾನೇನ ಪ್ರಕಾಶಿತ. ಮುಂದಿನ ಶಬ್ದ ನೋಡ್ರಿ, ಶ್ಲೋಕೆ ಅಥವಾ ಲೋಕೆ. ಶ್ಲೋಕ ಅಂದ್ರೆ ಪ್ರಮಾಣ, ಲೋಕ ಅಂದ್ರೆ ಸಾರ್ವತ್ರಿಕ ಅನುಭವ. ಓಕೆ, ತದ್ವತ್ ಇತ್ಯರ್ಥ. ಅದರಂತೆ ನಾವು ನಿರ್ಣಯಕ್ಕೆ ಬರ್ಬೋದು, ಏನು ಒಬ್ಬನೇ ಒಬ್ಬ ಪರಬ್ರಹ್ಮ ಎಲ್ಲೆಲ್ಲೂ ಇದ್ದದ್ದು. ಜೀವಾತ್ಮನೋರನನ್ಯತ್ವಂ ಅಭೇದೇನ ಪ್ರಶಸ್ಯತೆ, ನಾನಾತ್ವಂ ನಿಂದ್ಯತೆ ಯಚ್ಚ ತದೇವ ಹಿ ಸಮಂಜಸಂ, ತದೇವಂ ಹಿ ಸಮಂಜಸಂ. ಜೀವಾತ್ಮನೋರನನ್ಯತ್ವಂ ಅಭೇದೇನ ಪ್ರಶಸ್ಯತೆ, ನಾನಾತ್ವಂ ನಿಂದ್ಯತೆ ಯಚ್ಚ ತದೇವಂ ಹಿ ಸಮಂಜಸಂ. ಜೀವ ಆತ್ಮನೋ ಅನನ್ಯತ್ವಂ, ಅನ್ಯತ್ವ ಅಂದರೆ ಬೇರೆ ಬೇರೆ. ಹೌದಾ, ಈ ಟೇಬಲ್ಲು ನಾನು ಅನ್ಯತ್ವ, ಟೇಬಲ್ ಬಿಟ್ಟು ನಾ ಬೇರೆ, ನನ್ನ ಬಿಟ್ಟು ಟೇಬಲ್ ಬೇರೆ, ಲೈಟ್ ಬಿಟ್ಟು ನಾ ಬೇರೆ, ನನ್ನ ಬಿಟ್ಟು ಲೈಟ್ ಬೇರೆ, ಮೊಬೈಲ್ ಬಿಟ್ಟು ನಾನು ಬೇರೆ, ನನ್ನ ಬಿಟ್ಟು ಮೊಬೈಲ್ ಬೇರೆ, ನಿನ್ನ ಬಿಟ್ಟು ನಾನು ಬೇರೆ, ನನ್ನ ಬಿಟ್ಟು ನೀನು ಬೇರೆ, ಇದಕ್ಕೆ ಅನ್ಯತ್ವ ಅನ್ನೋದು. ಎಲ್ಲಿ ಅನ್ಯತ್ವ ಇಲ್ಲ, ನ ಅನ್ಯತ್ವ ಅನನ್ಯತ್ವ, ಎಲ್ಲಿ ಅನ್ಯತ್ವ ಬೇರೆ ಬೇರೆ ಇಲ್ಲ ಅದಕ್ಕೆ ಏನಂತ ಹೇಳ್ತಾರೆ ಅನನ್ಯತ್ವ. ಅನನ್ಯತ್ವ ಅಂದ್ರೆ ಏನು? ಭೇದರಹಿತ ಅನ್ನೋದಂದ್ರೆ ಭೇದರಹಿತ. ಯಾರಲ್ಲಿ ಭೇದರಹಿತ? ಜೀವಾತ್ಮನೋ ಜೀವ ಆತ್ಮನೋ, ಎರಡು ಶಬ್ದ ಬೇರೆ ಮಾಡ್ರಿ, ಅವಾಗ ಎರಡು ಅಂತ ಗೊತ್ತಾಗ್ತದೆ. ಜೀವಾತ್ಮ ಅಂದ್ರೆ ಏನು? ಜೀವಾತ್ಮ. ಜೀವ ಆತ್ಮ ಅಂದ್ರೆ ಏನು? ಜೀವಾತ್ಮ ಪರಮಾತ್ಮ. ಅರ್ಥ ಆಗಲ್ಲ? ಹೆಂಗ್ ಗುರುತಿಸ್ರಿ ಸ್ವಾಮಿ ಇದನ್ನೆಲ್ಲ? ಜೀವಾತ್ಮನೋ ಏನ್ ಬಂತಲ್ಲಿ, ಡ್ಯುಯಲ್ ಡ್ಯುಯಲ್ ಎಕ್ಸ್ಪ್ರೆಷನ್, ಅದು ದ್ವಿವಚನ. ಜೀವಾತ್ಮನೋ ಅದನ್ನ ನೋಡಿಕೊಂಡು ನಾವು ಈ ಕೇಳಿ ಬರ್ತೀವಿ. ಏನಂತೇಳಿ? ಜೀವಾತ್ಮ ಪರಮಾತ್ಮನೋ ಅಂತ ನಿರ್ಣಯ. ಜೀವಾತ್ಮ ಪರಮಾತ್ಮನೋ ಅನನ್ಯತ್ವಂ, ಭೇದ ಇಲ್ಲ. ಅಭೇದೇನ ಪ್ರಶಸ್ಯತೆ, ಭೇದವು ಇಲ್ಲದೆ ಇರುವುದನ್ನ ನಾವು ಸ್ಪಷ್ಟೀಕರಿಸಿಕೊಳ್ಳಬೇಕು, ಅದೇ ಒಳ್ಳೆಯದು. ಪ್ರಶಸ್ತತೆ, ಅದೇ ಪ್ರಶಸ್ತವಾದದ್ದು, ಅದೇ ಸ್ಪಷ್ಟವಾದದ್ದು, ಅದೇ ನಿಜವಾದ ಜ್ಞಾನ. ತಸ್ಮಾತ್ ಮುಂದೆ ಶಬ್ದ ನೋಡ್ರಿ, ನಾನಾತ್ವಂ ನಿಂದ್ಯತೆ. ನಾನಾ ನಾನಾ ನಾನಾ ಅನ್ನುವುದು ನಿಂದಿಸಲ್ಪಡುತ್ತದೆ. ಕನ್ನಡದಲ್ಲಿ ಅದ ಇದು ಶಬ್ದ. ಏನಂದ್ರೆ ನಿಂದನೆ ಮಾಡೋದು ಅಂದ್ರೇನು? ದೂಷಿಸೋದು. ಯು ಆರ್ ಎ ಕನ್ಫ್ಯೂಷನ್, ಯು ಆರ್ ಎ ಡಿಸ್ಟರ್ಬೆನ್ಸ್, ಯು ಓನ್ಲಿ ನೋ ಹೌ ಟು ಡಿಸ್ಟರ್ಬ್ ದಿ ಪೀಪಲ್. ಬೈರವನಿಗೆ ಪರ್ಮಿಷನ್ ಕೊಟ್ಟಾರೆ, ನಾನು ಬೈಯಂಗಿಲ್ಲ, ಪರ್ಮಿಷನ್ ಕೊಟ್ಟಾರೆ. ನಿಂದತೆ, ಶಾಸ್ತ್ರವು ದ್ವೈತವನ್ನು ನಿಂದಿಸುತ್ತದೆ. ಅಲ್ಲ, ಶಬ್ದ ಹೆಂಗದ ಹಂಗೆ ಹೇಳಿಬಿಟ್ಟು ಅಂತ ನೀವು ಹೋಗಿ ಅಲ್ಲಿ ಮಠದಲ್ಲಿಕೊಂಡು ಬರ್ಕೊತ್ಕೊಂಡ್ಬರ್ತೀವಿ ಹಂಗೆ ಅರ್ಥ ಅಲ್ಲ. ಬಟ್ ಹಂಗೆ ಅರ್ಥ ಅದ ನೋಡಿ. ನಾನು ಮತ್ತೆ ಮುಂದೆ ಕನ್ಫರ್ಮೇಶನ್ ತದೇವ ಈ ಸಂಬಂಧಿಸ ಆ ದ್ವೈತಗಳನ್ನು ನಿಂದನೆ ಮಾಡೋದೇ ಸರಿ. ನಾನು ಮೊದಲು ಹೇಳ್ತೇನೆ ನಿಮಗೆ, ಪೇಜಾವರ ಶ್ರೀಗಳ ಕಾರ್ಯವೈಖರಿ ಬಹಳ ಅಪ್ರಿಷಿಯೇಟ್ ಮಾಡ್ತೇನೆ. ಇಂತಹ ಎಲ್ಲ ಪ್ರಕಾರದ ವಿರೋಧಾಭಾಸಗಳ ಮಧ್ಯದಲ್ಲಿಯೂ ಕೂಡ ಅವರು ದಲಿತರು, ದೀನರು, ಬಡವರು, ನಿರ್ಗತಿಕರು, ನಿರ್ಲಕ್ಷ್ಯವನ್ನು ಹೊಂದಿದ ಮಕ್ಕಳು ಅಂತಹ ಜನಾಂಗ ಅವರ ಬಗ್ಗೆ ಕಾಳಜಿ ತೋರಿಸ್ತಾರೆ. ಮೊಟ್ಟ ಮೊದಲಿಗೆ ಉಡುಪಿ ಮಠದ ಊಟದ ಪಂಕ್ತಿಯಲ್ಲಿ ಎಲ್ಲರನ್ನೂ ಏಕಪ್ರಕಾರವಾಗಿ ಟ್ರೀಟ್ ಮಾಡಬೇಕು ಅಂತ ತಮ್ಮ ಪರ್ಯಾಯದಲ್ಲಿ 16 ವರ್ಷಗಳ ಹಿಂದೆ ಇದೇ ಪೇಜಾವಶಿಗಳು ಮೊಟ್ಟ ಮೊದಲಿಗೆ ಶುರು ಮಾಡಿದ್ದು. ಅದರ ಇತಿಹಾಸದಲ್ಲಿ ಇದನ್ನು ಯಾರು ಮಾಡಿದ್ದು? ಇವರಿಗೆ ಬೇರೆ, ಅವರಿಗೆ ಪೂರ ಬೇರೆನೇ. ಇವರು ಪ್ರಪ್ರಥಮವಾಗಿ 16 ವರ್ಷಗಳ ಹಿಂದೆ ಬಾಗಿಲು ತೆಗೆದು ಎಲ್ಲರನ್ನು ಎಂಥ ಎಂಥ ಕಾರ್ಯ ಮಾಡಿ ಇದೆಲ್ಲ ಅಪ್ರಿಷಿಯೇಟ್ ಮಾಡ್ತೇನೆ ಎಕ್ಸೆಪ್ಟ್ ಫಿಲಾಸಫಿ. ಬಿಕಾಸ್ ಫಿಲಾಸಫಿಗೆ ಸಿದ್ಧಾಂತ ಅದು, ಆ ಸಿದ್ಧಾಂತದಲ್ಲಿ ಕಾಂಪ್ರಮೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಎದುರು ಬಂದರೆ ಕೂತ್ಕೊಂಡೇ ಈ ಮಾತನ್ನು ಹೇಳಿದ್ದೀನಿ ಅವರಿಗೆ, ನಾನು ಭೇದವನ್ನು ಎಕ್ಸೆಪ್ಟ್ ಮಾಡೋದಿಲ್ಲ. ಅಲ್ಲ, ಅವ್ರಿಗೆ ಮಣ ಬರುತ್ತೆ, ಸ್ವಲ್ಪ ಕಡಿಮೆ ಮಾಡಿ. ಏನಾಗಿರಲಿಲ್ಲ, ಕಡಿಮೆ ಮಾಡಬೇಕು, ಮಣ ಬರ್ತದೆ. ನೀನೇ ಎದ್ದು ಈ ಕಡೆಗೆ ಆ ಕಡೆ ಕೂತಿದ್ರೆ ಹೇಳ ಅಂಡರ್ಸ್ಟ್ಯಾಂಡಿಂಗ್ ಹೇಳ. ಅಲ್ಲ, ಈ ಕೂರಿಗಿಲ್ಲ ಕೈ ಮಾಡಿ, ನಾ ಅಂಡರ್ಸ್ಟ್ಯಾಂಡಿಂಗ್ ಹೇಳಿದೆ. ಹೌದಲ್ವಾ? ನಾನಿಲ್ಲಿ ಕೂತ್ಕೊಂಡು ಫ್ಯಾನ್ ಆಫ್ ಮಾಡಿದ್ರೆ ಸ್ವಾಮೀಜಿ ತೊಂದರೆ ಆಗ್ತದೆ. ಆದ್ದರಿಂದ ಸ್ವಾಮೀಜಿ ತೊಂದರೆ ಮಾಡಬೇಡ, ನಾನು ಸ್ವಲ್ಪ ತೆಗೆದು ಕೊಡ್ತೀನಿ. ಇತ್ತೀಚಿಗೆ ಬಾತ್ರೆ ಗುರು ಶಿಷ್ಯ ಸಂಪ್ರದಾಯದೊಳಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಆಲ್ವೇಸ್ ದ ಬೆಸ್ಟ್. ನಂದತೆ ನಡೀತದೆ ಸದೈವ ಸದೈವ. ಇದೇ ರೀತಿ ಬೇರೆ ಸಾಮರ್ಥ್ಯ ನೀವು ಮಾಡಿ ಅಂದರೆ ನಿಮ್ಮ ಮುಂದೆ ಕೂಡ ಬೇಡ ತಂಗಿ, ನೀ ಆಕಳು ಕೂಡ ಮೊದಲೇ ಪ್ರಸಂಗದಲ್ಲಿ ಹೇಳ್ಬಿಡ್ತಾರೆ. ಸೊಕ್ಕೆ ತೋಚದೀಗ ಏನಾಯ್ತು ಈಗ ಸಮಂಜಸ ಏನು ಮಾಡಿದ್ರು ಹೇಳ್ರಿ ಈಗ ಸರಿಯಾಗಿ ಕನ್ಫರ್ಮ್ ಮಾಡಿಬಿಟ್ರು ವಿದ್ಯೆ ಪರ್ಫೆಕ್ಟ್ ವೇ. ಏನು ದ್ವೈತ ಇಲ್ಲೇ ಇಲ್ಲ ಇದೆ ಅಂತ ಆಗಿದ್ದಾದ್ರೆ ನಿಂದಿಸ್ತೇವೆಕು, ಶಾಸ್ತ್ರ ನಿಂದಿಸ್ತದೆ. ಬಿಕಾಸ್ ಶಾಸ್ತ್ರಕ್ಕೆ ಒಬ್ಬರ ನಿಂದನೆಯಲ್ಲಾಗಲಿ ಒಬ್ಬರ ಸ್ತುತಿಯಲ್ಲಾಗಲಿ ಶಾಸ್ತ್ರಕ್ಕೆ ಆಗಬೇಕಾದೇನಿಲ್ಲ. ಸಿದ್ಧಾಂತ ನೆವರ್ ಚೇಂಜಸ್, ಮತ ಕ್ಯಾನ್ ಬಿ ಚೇಂಜ್ ಆಸ್ ಪರ್ ದರ್ ಇಂಪ್ರೆಷನ್ಸ್ ವೊಕ್ಯಾಬ್ಯುಲರಿ, ಅವರ ಶಬ್ದ ಸಂಗ್ರಹ, ಅವರ ಲಾಜಿಕ್ಕು, ಅವರ ವೈಖರಿ, ಅವರವರ ಪ್ರವಚನದ ವೈಖರಿ, ವ್ಯಾಖ್ಯಾನದ ವೈಖರಿಗಳ ಮೇಲೆ ಮತಗಳನ್ನು ಅವರು ಜನರ ಮೇಲೆ ಹೇರಬಹುದು. ನೀ ಕಮಲಕ್ಕೆ ಓಟ್ ಹಾಕು, ನೀ ಕೈಗೆ ಓಟ್ ಹಾಕು, ಇದಕ್ಕೆ ಮತ ಅಂತ ಕರೀತಾರೆ. ಅಭಿಪ್ರಾಯಗಳನ್ನು ಒಬ್ಬರ ಮೇಲೆ ಹೇರಬಹುದು, ಅದು ಸಿದ್ಧಾಂತ ಹೇರ್ಲಿಕ್ಕೆ ಆಗುವುದಿಲ್ಲ. ನಾ ಹೇಳ್ತೀನೋ ಬೆಂಕಿ ತಂಪದ ಅಂತ ನೀನು ಸಿದ್ಧ ಮಾಡ್ಕೋ, ಬೆಂಕಿ ಯಾವತ್ತಿಗೂ ತಂಪೇ ಇಲ್ರಿ, ನನ್ನ ಕೈ ಸುಡ್ತದೆ ಅದು ತಂಪದ. ಈ ಸಿದ್ಧಾಂತವನ್ನು ಬದಲಿಸಿ ನೀವು ಅದ್ರ ಮೇಲೆ ಹೇರ್ಲಿಕ್ಕೆ ಆಗ್ತದ? ನಾ ಅದಕ್ಕೆ ನಾ ಹೇಳ್ತಿದ್ದೀನಿ, ಸಿದ್ಧಾಂತದಲ್ಲಿ ಕಾಂಪ್ರಮೈಸ್ ಮಾಡಬಾರ್ದು. ನೀವು ಸಿದ್ಧಾಂತ ಕಾಂಪ್ರಮೈಸ್ ಮಾಡಿದ್ರೆ ನಿಮಗೆ ಸಿದ್ಧಾಂತದಲ್ಲಿ ಜ್ಞಾನ ಸ್ಪಷ್ಟ ಆಗಿಲ್ಲ ಅಂತ ಆಗ್ತದೆ. ನಿಮಗೆ ಜ್ಞಾನ ಸ್ಪಷ್ಟ ಆಗಿದ ಹೋದ್ರೆ ಯು ಬಿಕಮ್ ಎ ಕನ್ಫ್ಯೂಸ್ಡ್ ಪರ್ಸನ್, ನ ಘರ್ಕ ನ ಘಾಟಕ. ಐ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ದಿಸ್? ನಿಮ್ಮಂಗೆ ಮಾತಾಡ್ತಾರೆ ನೋಡ್ರಿ ಎಲ್ಲ ಕರೆಕ್ಟ್. ನಮಗೆ ಅಲ್ಲಿ ಹೋಗಿ ಬಹಳ ಇಷ್ಟ ಆಗ್ತದೆ. ಯಾಕೆ ನಿಮ್ಮಂಗೆ ಯಾರ್ರಿ ಅಲ್ಲಿ ಮಾತಾಡೋದು? ನನ್ನಂಗೆ ಯಾರು ಮಾತಾಡೋದು? ಅವರು ಅವರಂಗೆ ಮಾತಾಡ್ತಾರೆ, ನಾನು ನನ್ನಂಗೆ ಮಾತಾಡ್ತೀನಿ. ಕಾಂಪ್ರಮೈಸ್ ಮಾಡಬಾರ್ದು, ಮಾಡಬೇಡ್ರಿ. ನಾನು ನಿಮಗೆ ಹೇಳ್ತೀನಿ, ಇಷ್ಟು ವರ್ಷ ಆಯಿತು ಆ ಶ್ರದ್ಧೆ ಬಿಟ್ಟು ಬರ್ತಾಯಿತ್ತು, ನೀವು ತಿಳ್ಕೊಳ್ಳಿ. ಸಿದ್ಧಾಂತ ನಾನ್ ಕಾಂಪ್ರಮೈಸ್, ಯು ಮತ ಒಪಿನಿಯನ್ಸ್ ಕ್ಯಾನ್ ಬಿ ಕಾಂಪ್ರಮೈಸ್, ಬಿಲೀಫ್ಸ್ ಕ್ಯಾನ್ ಬಿ ಕಾಂಪ್ರಮೈಸ್, ನಂಬಿಕೆಗಳು ಕಾಂಪ್ರಮೈಸ್ ಮಾಡಿ, ಶ್ರದ್ಧೆಗಳನ್ನು ಕಾಂಪ್ರಮೈಸ್ ಮಾಡಬೇಕು. ಆದರೆ ಸಿದ್ಧಾಂತವನ್ನು ಕಾಂಪ್ರಮೈಸ್ ಬರೋದಿಲ್ಲ. ಸಮಂಜಸ, ಅವರು ಶಬ್ದ ಹಾಕಿದಾರೆ ಎಂತ ಚಂದ ಶಬ್ದ ಅದು. ಏನು ನಾವು ಹೇಳಿದ ಈ ಮಾತು ಅತ್ಯಂತ ಸಮಂಜಸವಾಗಿದೆ. ಕನ್ನಡದಲ್ಲಿಯೂ ಕೂಡ ನೀಡಿರೋ ಶಬ್ದ ಸಮಂಜಸ. ಓಕೆ, ಯತ್ ಯತ್ ಯುಕ್ತಿತಃ ಯುಕ್ತಿತಃ ಶ್ರುತಿತಶ್ಚ ಶ್ರುತಿತಶ್ಚ ನಿರ್ಧಾರಿತಂ ನಿರ್ಧಾರಿತಂ ಜೀವಸ್ಯ ಜೀವಸ್ಯ ಹರಸ್ಯ ಚ ಹರಸ್ಯ ಚ ಆತ್ಮನಃ ಆತ್ಮನಃ ಜೀವಾತ್ಮನಃ ಜೀವಾತ್ಮನಃ ಜೀವಾತ್ಮನೋ ಜೀವಾತ್ಮನೋ ಅನನ್ಯತ್ವಂ ಅನನ್ಯತ್ವಂ ಅಭೇದೇನ ಪ್ರಶಸ್ಯತೆ ಅಭೇದೇನ ಪ್ರಶಸ್ಯತೆ ತೂಯತಿ ತೂಯತೆ ಶಾಸ್ತ್ರೇಣ ಶಾಸ್ತ್ರೇಣ ವ್ಯಾಸಾದಿಭಿಶ್ಚ ವ್ಯಾಸಾದಿಭಿಶ್ಚ. ಏನು ಚಂದ, ಎಷ್ಟು ಎಷ್ಟು ಅಸಂಖ್ಯವಾಗಿ ಅಥಾರಿಟಿಯಾಗಿ ಬರೀತಾರೆ ನೋಡಿ, ಎಂಥ ಅಥಾರಿಟಿಯಾಗಿ ಬರೀತಾರೆ ನೋಡಿ, ಎಷ್ಟು ಚಂದ ಇದೆ. ಯುಕ್ತಿತಃ ಲಾಜಿಕ್, ಶ್ರುತಿತಶ್ಚ ಪ್ರಮಾಣ, ತರ್ಕ ಪ್ರಮಾಣ, ನಿಮ್ಮ ನಿಮ್ಮ ತಿಳುವಳಿಕೆ ಹೊಂದುವಂತೆ ಸಾರ್ವತ್ರಿಕ ಅನುಭವ. ನನ್ನ ದೃಷ್ಟಿಯೊಳಗೆ ಸಾರ್ವತ್ರಿಕ ಅನುಭವವನ್ನು ಸೇರಿಸದೇ ಇರುವಂತಹ ತರ್ಕವೂ ಶುಷ್ಕ, ಸಾರ್ವತ್ರಿಕ ಅನುಭವವನ್ನು ಸೇರಿಸದೇ ಇದ್ದಂತಹ ಶಾಸ್ತ್ರ ಪ್ರಮಾಣವು ಶುಷ್ಕ, ಡ್ರೈ. ಶುಷ್ಕ ಅಂದರೆ ಡ್ರೈ. ಯು ಹ್ಯಾವ್ ಎ ಫಿಲಾಸಫಿ ಬಟ್ ಯುವರ್ ಎಕ್ಸ್ಪೀರಿಯನ್ಸ್ ಡಸಂಟ್ ಸಪೋರ್ಟ್ ದ್ಯಾಟ್, ಡ್ರೈ ಥೆರಾಟಿಕಲ್ ಇರಲಿ. ನನ್ನ ಒಪಿನಿಯನ್ ಮುಖ್ಯ ಅಲ್ಲ ಇಲ್ಲಿ. ಇದೇನು ಅವ್ರು ಹೇಳಿ ಎರಡು ತಂದಾಗ, ಏನೋ ಒಂದು ಯುಕ್ತಿ, ಇನ್ನೊಂದು ಶ್ರುತಿ ಪ್ರಮಾಣ, ಇವು ಎರಡರಿಂದ ನಿರ್ಧಾರಿತ ಕ್ಲಾರಿಟಿ ನಿರ್ಧಾರಿತ ಸ್ವಚ್ಛವಾದಂತಹ ಸ್ಪಷ್ಟವಾದಂತಹ ನಿಲುವು. ಕನ್ನಡದ ಶಬ್ದ ನಿಲುವು. ಏನ್ ನಿಲುವು ಪನೆಂದು ಜೀವಸ್ಯ ಚ ಪರಸ್ಯ ಆತ್ಮನೋಹೋ. ಜೀವ ಮತ್ತು ಪರ ಪರಮಾತ್ಮ, ಜೀವ ಮತ್ತು ಪರಮಾತ್ಮ ಇವರಲ್ಲಿ ಅನನ್ಯತ್ವ. ಅದು ಮುಂದಿನ ಶಬ್ದ ಹಾಕ್ಯಾರೆ, ಆತ್ಮನಃ ಜೀವಾತ್ಮನೋಹೋ. ಜೀವಸ್ಯ ಅಂದರೆ ಆತ್ಮ. ಏನಾತ್ಮ? ಜೀವಾತ್ಮ. ಪರಸ್ಯ ಅಂದರೆ ಪರಮಾತ್ಮ. ಇವರಿಬ್ಬರಲ್ಲಿ ಅನನ್ಯತ್ವ. ಜೀವಾತ್ಮ ಬಿಟ್ಟು ಪರಮಾತ್ಮ ಇಲ್ಲ, ಪರಮಾತ್ಮ ಬಿಟ್ಟು ಜೀವಾತ್ಮ ಇಲ್ಲ, ಇಬ್ಬರು ಒಂದೇ. ಅಭೇದೇನ ಇವರಿಬ್ಬರಲ್ಲಿಯ ಅಭೇದವನ್ನು ಪ್ರಶಸ್ಯತೆ. ಏನು ಮಾಡಿದರೆ ಸ್ಪಷ್ಟಪಡಿಸ್ತಾ ಹೋಗಿದ್ದಾರೆ. ಏನು ಪ್ರಶಸ್ಯತೆ? ಈಸ್ ಈಕ್ವಲ್ ಟು ಸ್ತೂಯತೆ, ಅದನ್ನು ಸ್ತುತಿಸುತ್ತಾರೆ. ಆಮೇಲೆ ಯಾರು ಇದನ್ನು ಶಿಂಗಿ ಇಷ್ಟೊಂದು ಆತ್ಮವಿಶ್ವಾಸವಾಗಿ ಸ್ಪಷ್ಟವಾಗಿ ಇದನ್ನು ಸ್ತುತಿ ಮಾಡ್ತಾರೆ? ವ್ಯಾಸಾದಿಭಿಶ್ಚ. ಈ ಭಾಷ್ಯವನ್ನು ಬರೆಯುವಾಗ ಭಗವತ್ಪಾದರು ಇನ್ನೂ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆದಿದ್ದಿಲ್ಲ. ಬರೆದಿದ್ರು ಅಂದರೆ ಅವರು ವ್ಯಾಸರ ಹೆಸರು ತಗೋತಿದ್ದಿಲ್ಲ, ಅದೊಂದು ಬ್ರಹ್ಮಸೂತ್ರದಲ್ಲಿ ಇದನ್ನು ಸೃಷ್ಟಿಸಲಾಗಿದೆ ಅಂತ ಹೇಳ್ತಿದ್ದೆ. ಯಾಕೆಂದರೆ ಇದು ನಿಮ್ಗೆ ಗೊತ್ತಿರಲಿ, ವೇದಾಂತದಲ್ಲಿ ವ್ಯಕ್ತಿ ಅಭಿಪ್ರಾಯ ಮುಖ್ಯ ಅಲ್ಲ, ಶಾಸ್ತ್ರವು ನಮ್ಮ ಶಕ್ತಿ. ಶಾಸ್ತ್ರ ಪ್ರಮಾಣವನ್ನು ನಾವು ಮತ್ತೆ ಕೋಟ್ ಮಾಡ್ತೀವಿ. ಏನೋ ಆವಾಗ ಇವಾಗ ಒಂದ್ಸಲ ಅಬ್ಸರ್ವ್ ಮಾಡಿ ನೋಡಿ, ಪೂಜ್ಯ ಸ್ವಾಮೀಜಿ ಹೆಸರು ಯಾವಾಗೋ ಒಂದು ಸಲ. ಅದಕ್ಕೆ ಇದು ಏನು ತೋರಿಸ್ತದೆ? ವ್ಯಾಸಾದಿ ನಿಶ್ಚಯ. ವ್ಯಾಸ ಅಂದರೆ ಪರಂಪರೆಯಲ್ಲಿ ಅಂತ ಅರ್ಥ. ನಮ್ಮೋ ಋಷಿಭ್ಯೋ ಏನು ಮಂತ್ರ ಇದೆಯಲ್ಲ, ಹಾಂ, ಮಂತ್ರಕೃತಭ್ಯೋ ಮಂತ್ರಪತಿಭ್ಯೋ ಪ್ರಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕೃತ್ಯೋ ಋಷಿಭ್ಯೋ ನಮೋ ಮಹದ್ಭ್ಯಃ ನಮೋ ಗುರುಭ್ಯಃ ಸರ್ವೋಪಪ್ರವರಹಿತಃ ಪ್ರಜ್ಞಾನಗಣಃ. ಅದೇ ನಿಮ್ಮ ಬ್ರಹ್ಮಸೂತ್ರ ಶುರು ಮಾಡಿದ್ದಲ್ಲ, ಹಿಂಗಾಗಿ ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ಋಷಿಭ್ಯೋ ನಮೋ ಮಹದ್ಭ್ಯಃ ನಮೋ ಗುರುಭ್ಯಃ ಸರ್ವೋಪ್ರವರಹಿತ ಜ್ಞಾನಘನಃ ಪ್ರತ್ಯಗರ್ಥಃ ಬ್ರಹ್ಮೈವ ಅಹಮಸ್ಮಿ ಬ್ರಹ್ಮೈವ ಅಹಮಸ್ಮಿ. ಇನ್ನೊಂದಿದೆ ನೋಡಿ, ಬ್ರಹ್ಮ ನಾರಾಯಣ ನಾರಾಯಣ ಅದಲ್ಲ ಅದಲ್ಲ ಏನು ತೋರಿಸ್ತವೆ ಅಂತಂದ್ರೆ, ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯ ಹಿಂಗೆ ಬರ್ತದೆ. ವಂಶಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹದ್ಭ್ಯಃ ನಮೋ ಗುರುಭ್ಯಃ ಸರ್ವೋಪ ಪ್ರವರಹಿತಃ ಪ್ರಜ್ಞಾನಗಣಃ ಪ್ರತ್ಯಗರ್ಥಃ ಬ್ರಹ್ಮೈವ ಅಹಮಸ್ಮಿ ಬ್ರಹ್ಮೈವ ಅಹಮಸ್ಮಿ. ನಾಳೆಯಿಂದ ಇದನ್ನು ರೂಢಿಸ್ಕೊ. ಇದು ಇದು ನಾನು ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ, ಕನ್ಫರ್ಮ್ ಮಾಡಿಕೊಡ್ತೀನಿ, ಆಮೇಲೆ ರೂಢಿಸ್ಕೊಡ್ತೀನಿ. ಕುಡಿಬೇಕು ಸ್ವಲ್ಪ ನೆಟ್ಟಿನಲ್ಲಿ. ನೆಟ್ಟಿನಲ್ಲಿ ಸಿಗುತ್ತೆ, ಏನು ಬೇಕಾದ್ರೆ ಸಿಗುತ್ತದೆ. ನಮಗೆ ಕೂತ್ಕೊಂಡು ಹುಡುಕೋ ಪೇಷನ್ಸ್ ಇರ್ಬೇಕು ಅಷ್ಟು. ಹಾಂ, ಬ್ರಹ್ಮಸೂತ್ರ ಕ್ಲಾಸಸ್, ಬ್ರಹ್ಮಸೂತ್ರ ಕ್ಲಾಸಸ್ಗೆ ಬ್ರಹ್ಮಸೂತ್ರ ಪ್ರೇಯರ್ಸ್, 10 ಪ್ರೇಯರ್, 10 11 ಪ್ರೇಯರ್. ಓಕೆ, ಎನಿವೇ, ವ್ಯಾಸಾದಿ ಆದಿ ಪದಾರ್ಥ ವ್ಯಾಸ ಋಷಿಗಳಿಂದ ಇಂದಿನವರೆಗೂ ಬಂದಿರುವಂತಹ ಋಷಿ ಪರಂಪರೆ. ಆ ಪರಂಪರೆಯಲ್ಲಿ ಏನಾಗಿದೆ, ಶಾಸ್ತ್ರೇಣ ಸ್ತೂಯತೆ, ಶಾಸ್ತ್ರಗಳು ಸ್ಪಷ್ಟವಾಗಿ ಸ್ತುತಿಸುತ್ತವೆ. ಯಚ್ಚ ಸರ್ವ ಪ್ರಾಣಿ ಸಾಧಾರಣ ಸ್ವಾಭಾವಿಕ ಶಾಸ್ತ್ರ ಬಹಿಷ್ಕೃತೈ ಕೃತಾರ್ಕಿಕೈ ವಿರಚಿತ ನಾನಾತ್ವ ದರ್ಶನ ನಿಂದ್ಯತೆ. ಸರ್ವ ಪ್ರಾಣಿ ಸಾಧಾರಣ ಕೇಳ್ಕೊಡ್ರಿ, ನಾವು ಏನು ಹೇಳಿಕ್ ಬಯಸ್ತಾ ಇದ್ದೀವಿ ಅಂತಂದ್ರೆ, ಸಮಸ್ತ ಶಾಸ್ತ್ರಗಳು ಸರ್ವ ಪ್ರಾಣಿಗೂ ಸಮಾನವಾದಂತಹ ಈ ಪರಬ್ರಹ್ಮ ತತ್ವವನ್ನು ಏನು ಮಾಡ್ತವೆ, ಯಾರು ನಾನಾತ್ವವನ್ನು ತೋರಿಸ್ತಾರೋ ಅವರನ್ನು ಬಹಿಷ್ಕೃತೈ ಕೃತಾರ್ಕಿಕೈ, ಅವರೆಲ್ಲರನ್ನೂ ಕೂಡ ಕೃತಾರ್ಕಿಕರು ಅಂತ ನೋಡಲಾಗ್ತದೆ. ಯಾರ್ಯಾರು ಈ ನಾನಾತ್ವವನ್ನು ಸ್ವೀಕಾರ ಮಾಡ್ತಾರೆ, ಏಕತ್ವವನ್ನು ದೂಷಣೆ ಮಾಡ್ತಾರೆ, ಅವರು ಕೃತಾರ್ಕಿಗಳು. ಹೆದರ್ಕೋಬೇಡ, ನೀವು ಯಾರಿಗೂ ಬೈತಾ ಇಲ್ಲ. ವೈ ಡೋಂಟ್ ಯು ಥಿಂಕ್ ದಟ್ ಯು ಆರ್ ಹೋಲ್ಡಿಂಗ್ ಆನ್ ಟು ಸಿದ್ಧಾಂತ? ನೀವು ಯಾರಿಗೂ ಬೈತಾ ಇಲ್ಲ. ಎಲ್ಲಿ ನೀವು ಯಾಕ್ರಿ ಹಿಂಗೆಲ್ಲ ಮಾತಾಡಬಾರ್ದು? ವೈ ಡು ಯು ಬ್ರಿಂಗ್ ದಟ್ ವೀಕ್ನೆಸ್? ಸ್ಟ್ರಾಂಗ್ ಆಗ್ರಿ, ಜ್ಞಾನ ಸ್ಪಷ್ಟ ಆಗಬೇಕು. ಜ್ಞಾನದಷ್ಟು ಸ್ವಚ್ಛವಾದ ಇನ್ನೊಂದು ಯಾವುದೂ ಇಲ್ಲ. ಯು ಕಾಂಟ್ ಮೇಕ್ ಎವ್ರಿಬಡಿ ಹ್ಯಾಪಿ. ಮೊದಲು ಅದನ್ನು ತಿಳ್ಕೊಡ್ರಿ. ಓ ಬಿ ಟಿ ಕೆ, ಎ ಬಿ ಟಿ ಕೆ ಅವರು ಒಳ್ಳೆಯವರು, ಇವರು ಒಳ್ಳೆಯವರು, ಎಷ್ಟು ಬಂದಿರಂತ ನೀವು ಒಳ್ಳೆಯವರನ್ನಾಗಿ ನೋಡ್ತೀವಿ? ಆಗೋದಿಲ್ಲ. ಸಂವೇರ್ ಸಂಹವ್ ಯು ಹ್ಯಾವ್ ಟು ಸ್ಟಾಪ್. ಅದನ್ನು ಇವತ್ತು ಯಾಕೆ ಸ್ಟಾಪ್ ಮಾಡಬಾರ್ದು? ಸಿದ್ಧಾಂತ ನಿಮ್ಮ ಜೊತೆ ಇದೆ. ಅದಕ್ಕೆ ಅವ್ರಿಗೆ ಎಷ್ಟು ಚೆಂದ ಹೇಳ್ತಾರೆ, ಸರ್ವ ಪ್ರಾಣಿ ಸಾಧಾರಣ ಸಮಸ್ತ ಜೀವರಾಶಿಗಳಲ್ಲಿ ಸಾಮಾನ್ಯವಾದಂತಹ ಸ್ವಾಭಾವಿಕ ಸಹಜವಾದಂತಹ ಈ ಆತ್ಮತತ್ವವನ್ನು ಶಾಸ್ತ್ರ ಬಹಿಷ್ಕೃತೈ ಒಪ್ಪದೇ ಇದ್ದಂತಹ ಕೃತಾರ್ಕಿಕರು ಅವರು ಅನೇಕಾನೇಕ ತಮ್ಮ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ವಿರಚಿತಂ ನಾನಾತ್ವ ದರ್ಶನಂ, ಅನೇಕಾನೇಕ ವ್ಯಾಖ್ಯಾನಗಳನ್ನು ದರ್ಶನಗಳನ್ನು ಅವರು ಬರೆದಿದ್ದಾರೆ. ಅವುಗಳನ್ನು ನಿಂದ್ಯತೆ. ಅರ್ಥಾಯ್ತೇನ್ರಿ ಸ್ವಾಮಿಗಳೇ? ಅರ್ಥ ನಿಂದ್ಯತೆ. ಹೇಗೆ ಬೈತಾರೆ ನೋಡ್ರಿ, ಹೇಗೆ ಬೈತಾರೆ ನೋಡ್ರಿ. ನತೂ ತದ್ವಿತೀಯಮಸ್ತಿ ಸಾಧಾರಣ್ಯಕ್ಕೆ ಎಂತ ಹೇಳ್ತಾರೆ, ಅದನ್ನು ಹೊರತುಪಡಿಸಿ ಇನ್ನೊಂದು ಎನ್ನುವುದು ಇಲ್ಲೋ ಕೋತಿ. ನನ್ನ ವ್ಯಾಖ್ಯಾನ ಆ ಒಂದು ಪರಬ್ರಹ್ಮ ತತ್ವವನ್ನು ಹೊರತುಪಡಿಸಿ ಇನ್ನೊಂದಿಲ್ಲ. ನೀನು ಇಲ್ಲ, ನಾನು ಇಲ್ಲ, ರೈಟರು ಇಲ್ಲ, ವ್ಯಾಖ್ಯಾನಕಾರರು ಇಲ್ಲ, ಗುರು ಇಲ್ಲ, ಶಿಷ್ಯ ಇಲ್ಲ. ಇನ್ನು ಎಷ್ಟು ಸ್ಪಷ್ಟ ಹೇಳಬೇಕು ನನಗೆ, ಏನಿದೆಯೋ ಅದು ಒಂದೇ ಒಂದು ತತ್ವ ನೋಡ್ರಿ. ಬೃಹದಾರಣಿಕೆ ದ್ವಿತೀಯ ವೈ ಭಯಂ ಭವತಿ. ಇಷ್ಟು ನಾನು ನಿನಗೆ ಹೇಳ್ತಾ ಇದ್ದಾಗ್ಯೂ ಕೂಡ ನೀನು ಎರಡನೇದು ಇದೆ ಅಂತ ಸ್ವೀಕಾರ ಮಾಡಿದ್ದೆ, ಆದರೆ ಮಾಡ್ಕೋ. ಭಯಂ ಭವತಿ ಅದು ಇವತ್ತಿಲ್ಲ ನಾಳೆ ಈಗಿಲ್ಲ ಇನ್ನು ಎಂದಾದರೂ ಅದು ನಿನ್ನ ಭಯವನ್ನು ತಂದೇ ಕೊಡೋದು. ಭಯ ತಂದುಕೊಳ್ಳೇ ಬೇಕದು. ಭಯ ಇದೆ, ಅದರಲ್ಲೂ ಭಯ ಇದೆ. ಉದರಂ ಅಂತರಂ ಗುರುತೆ ಅತತಸ್ಯ ಭಯಂ ಭವತಿ. ಹೇಗೆ ಬಂದ್ಬಿಡುತ್ತೆ, ಉದರಂ ಅಂತರಂ ಕುರುತಿ ಅಥ ತಸ್ಯ ಭಯಂ ಭವತಿ ಇದಂ ಸರ್ವಂ ಯದ್ ಅಯಂ ಆತ್ಮ ಮೃತ್ಯೋ ಸಹ ಮೃತ್ಯುಮಾಪ್ನೋತಿ ಯಃ ಇಹ ನಾನಾ ಇವ ಪಶ್ಯತಿ ಇತ್ಯಾದಿ ವಾಕ್ಯೈಶ್ಚ ಅನ್ಯೈಶ್ಚ ಕರ್ಮವಿದ್ಭಿಹಿ ತತ್ತೇವಂ ಹಿ ಸಮಂಜಸಂ ರುಜ್ಜು ಅವಬೋಧಂ ನ್ಯಾಯಂ ಇತ್ಯರ್ಥಃ. ಋಗ್ವೇದದಲ್ಲಿ ಹೇಳಿದಂತಹ ಈ ಮಾತುಗಳು ನ್ಯಾಯಂ, ಇವು ಸಮ್ಮತವಾದಂತಹ ಮಾತುಗಳು. ಇವೇನು ಹೇಳಿದ್ದೆಲ್ಲ ನುಡ್ಕೋತ ಹೋಗಿದ್ದೀವಿ. ಒಂದೊಂದೇ ಉದರಮಂತರ್ಮ ಕೊಡುತ್ತೆ ಅಥ ತಸ್ಯ ಭಯಂ ಭವತಿ. ಕಿಂಚಿತ್ತಾದರೂ ಪರಬ್ರಹ್ಮನಲ್ಲಿ ಮತ್ತು ನಮ್ಮ ಅಸ್ತಿತ್ವದಲ್ಲಿ ಭೇದವನ್ನು ಕಂಡಿದ್ದಾದರೆ ಭಯಕ್ಕೆ ಕಾರಣವಾಗಿರುತ್ತದೆ. ಯಾವ ಆತ್ಮನು ಅಭಯ ಪ್ರದಾನ ಮಾಡಬೇಕೋ ಅದೇ ಆತ್ಮನನ್ನು ಬೇರೆಯಾಗಿ ನೋಡಿದ್ದಾದರೆ, ಉದರಮಂದ್ರೆ ಹೊಟ್ಟೆಯಾಗಿ ಬೇರೆಯಾಗಿ ನೋಡೋದಲ್ಲ. ಉತ್ತ ಅರಮ್ಮ ಉತ್ತರ ಸ್ವಲ್ಪವೂ ಕೂಡ ಸ್ವಲ್ಪನೂ ಕೂಡ ನೀವು ಬೇರೆಯಾಗಿ ನೋಡಿದ್ದಾದರೆ ಭಯಕ್ಕೆ ಕಾರಣವಾಗುತ್ತದೆ. ಎರಡು ಎಲ್ಲಿದೆಯೋ ಅಲ್ಲಿ ಭಯ ಇದ್ದೇ ಇರುತ್ತೆ. ಹಾ, ಇದಂ ಸರ್ವಂ ಯದ್ ಅಯಂ ಆತ್ಮ ಮೃತ್ಯೋ ಸಹ ಮೃತ್ಯುಮಾಪ್ನೋತಿ ಯಹ ನಾನಾ ಇವ ಪಶ್ಯತಿ. ಈ ಲೋಕದಲ್ಲಿ ಯಾವನು, ಈ ಉಡುಪಿಯಲ್ಲಿ ಅಲ್ಲ, ಈ ಲೋಕದಲ್ಲೇ ಯಹ ನಾನಾ ಇವ ಪಶ್ಯತಿ, ಯಾವನು ಬೇರೆ ಬೇರೆ ಬೇರೆ ಬೇರೆಯಾಗಿ ನೋಡುತ್ತಾನೋ ಅವನು ಏನು ಮಾಡ್ತಾನೆ, ಮೃತ್ಯೋ ಮೃತ್ಯುಂ ಆಪ್ನೋತಿ, ಸಾವಿನಿಂದ ಸಾವಿಗೆ ಹೋಗ್ತಾನೆ. ಅವನು ಹುಟ್ಟು ಸಾವುಗಳನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ, ಅಂದರೆ ಮುಕ್ತಿನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸಂಸಾರದಲ್ಲಿ ಮತ್ತೆ ಸಂಸಾರದಿಂದ ಸಂಸಾರಕ್ಕೇ ಅವನು ಪ್ರವೇಶವಾಗುತ್ತಾನೆ. ಇತ್ಯಾದಿ ವಾಕ್ಯೈಶ್ಚ ಅನ್ಯೈಶ್ಚ ಬ್ರಹ್ಮವಿದ್ವಿಗಿ. ಈ ವಾಕ್ಯಗಳಲ್ಲದೇ ಇನ್ನೂ ಅನೇಕ ಇಂತಹ ವಾಕ್ಯಗಳನ್ನು ಏತತ್ ಏವಂ ಹಿ ಸಮಂಜಸಂ ಋಜ್ವಾಬೋಧಂ ನ್ಯಾಯಂ ಇತ್ಯರ್ಥ. ಈ ಪ್ರಕಾರವಾದಂಥ ಈ ಮಾತುಗಳು ಏನು ಹೇಳಲ್ಪಟ್ಟಿವೋ ಇವು ಸಮಂಜಸಂ, ಇವು ಒಪ್ಪಬೇಕಾದಂಥದ್ದು, ಇವು ನ್ಯಾಯಬದ್ಧವಾದಂಥದ್ದು. ಯಾಸ್ತು ತಾರ್ಕಿಕ ಪರಿಕಲ್ಪಿತಾಃ ಕುದೃಷ್ಟಯಃ ತಾಃ ಅನೃಜ್ವ ನಿರೂಪ್ಯಮಾಣ ಘಟಾನಾಂ ಕಾಂಚಂತಿ ಇತಿ ಇತಿ ಅಭಿಪ್ರಾಯಃ. ಈ ಯಾವ ತಾರ್ಕಿಕರು ಕುದೃಷ್ಟಿ ಅಂದ್ರೆ ಗೊತ್ತಾಯ್ತಲ್ಲೋ, ಕುದೃಷ್ಟಿ ಅಂದ್ರೇನು, ಕೆಟ್ಟ ದೃಷ್ಟಿ. ದೃಷ್ಟಿನ ಬರೀ ಅರಿಷ್ಟಿರ್ತಾವ, ನೋಡಿದ್ರೆ ಜನ ಬರ್ತಾವ ಅವರಿಗೆಲ್ಲ. ನೋಡಿದವರಿಗೆ ಜನ ಬಂದ್ರೆ ನನ್ನಲ್ಲೇನೋ ಕುದೃಷ್ಟಿ ಇದೆ ಅಂತ ಅರ್ಥ. ಯಾರಿಂದ ನೋಡಲ್ಪಡ್ತದೆ ಅವರ ದೃಷ್ಟಿ ಕುದೃಷ್ಟಿ. ಎಲ್ಲ ಕುತಾರ್ಕಿಕರು ಏನ್ ಮಾಡ್ತಾರೆ, ಈ ಪ್ರಕಾರವಾದ ನಾನಾ ಭೇದಗಳನ್ನು ಕಲ್ಪಿಸ್ತಾರೆ ಕುತಾರ್ಕಿಕರು. ಏನು ಕುದೃಷ್ಟಿ ಉಳ್ಳವರು, ಇವರು ದೃಷ್ಟಿ ಸರಿಯಾಗಿಲ್ಲ, ನೋಡೋ ಕ್ರಮ ಸರಿಯಾಗಿಲ್ಲ, ಅವ್ರ ಮೇಲೆ ನಮಗೆ ಬೇಸರಿಲ್ಲ, ಅವರು ಇಟ್ಕೊಂಡಿದ್ದ ದೃಷ್ಟಿ ಸರಿಯಿಲ್ಲ, ಅವರ ವಿವೇಕ ಏನು ಮಾಡೋದು ಅದು ಅಷ್ಟು ಪ್ರಭಾವಕಾರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಒಂದು ಅದು ಹೀಗಾಗಿ ಅವರ ಮಾತುಗಳು ಅವರ ಅಭಿಪ್ರಾಯಗಳು ಪ್ರಾಂಚಂತಿ ಇದೇ ಅಭಿಪ್ರಾಯ ನ ಪ್ರಾಂಚಂತಿ ಅಭಿಪ್ರಾಯ. ಅವು ಎಂದೆಂದಿಗೂ ಕೂಡ ನಮ್ಮ ಸ್ವಾಭಾವಿಕವಾದ ತತ್ವಗಳಿಗೆ ಹೊಂದಿಕೆ ಆಗಿ ಬರುವುದಿಲ್ಲ. ನಾವು ನಿರೂಪ್ಯಮಾಣ, ಆ ಶಬ್ದ ಏನು ತೋರಿಸ್ತದೆ, ನಿರೂಪ್ಯಮಾಣ ಏನು, ನೀವು ಅದನ್ನು ಜಿಜ್ಞಾಸ ಮಾಡಿ ಪರೀಕ್ಷಿಸಿ. ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅದಕ್ಕೆ ಅವ್ರ ಕುದೃಷ್ಟಿಯವರು ಪರೀಕ್ಷಿಸ್ರಿ. ಪರೀಕ್ಷೆ ಬಂದಾಗ ಸಾರ್ವತ್ರಿಕ ಅನುಭವದಲ್ಲಿ ಗುರುತಿಸ್ರಿ, ಅದು ಎಷ್ಟು ಹಾಲೋ ಇದೆ, ಎಷ್ಟು ಟೊಳ್ಳಿದೆ, ಅದು ಎಷ್ಟು ಪೊಳ್ಳಿದೆ, ಅದ್ರೊಳಗೆ ಏನೂ ಇಲ್ಲ ಅರ್ಥ. ಅವಾಗಲೇ ಸಿದ್ಧಾಂತವನ್ನು ಒಪ್ಪುತ್ತೀರ. ಯು ಗಾಟ್ ಇಟ್, ಯು ಗಾಟ್ ಇಟ್, ಯು ಗಾಟ್ ಇಟ್, ಇದು ಬಂದೆ, ಇದು ಬಂದೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜಯ. ಜಯ ಶ್ರೀ ಜಯ ಶ್ರೀ.